जा सकता है पंजीकरण। प्रधानमंत्री फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय भारत सरकार। ಅಲ್ಲಪ್ಪ ಏನಿದೆ ಅಂತ ನಿಮ್ಮ ಮನೆ ಎಷ್ಟು ಗಬ್ಬು ವಾಸನೆ ಉಂಟದ ಅದ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೆ ಅದ ನಿಂಗ ನಾ ಅವತ್ತೆ ಹೇಳ್ದಪ್ಪ ಜೋಡಿ ಗುಂಡಿ ತೆಗ್ಸು ಒಂದು ಗುಂಡಿ ತುಂಬಿದ ಮೇಲೆ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ಕೆ ಬರ್ತದ ಮೊದಲಿನ ಗುಂಡಿ ಹಂಗ ಆರ್ ತಿಂಗಳು ಬಿಟ್ಟ ಒಳ್ಳೆ ಗೊಬ್ಬರ ಹಾಕ್ತದ ಅದನ್ನ ಹೊರಕ್ ಹಾಕ್ಬೋದು ಅಂತ ಹಂಗಂತಿ ಇವತ್ತೇ ಇನ್ನೊಂದು ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489 8555 ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ ಒತ್ತಡವನ್ನು ನಿಭಾಯಿಸಿ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಓಹೋಹೋ ಎಲ್ಲಿಗೆ ಹೊರಟೆ ನಿಂಗಣ್ಣ ಏನಿಲ್ಲಣ್ಣ ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ ಬ್ಯಾಂಕ್ ಹೋಗಿ ಕೆಸಿಸಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ ಕೆಸಿಸಿ ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ ಸಾಲ ಸಿಗುತ್ತೆ ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ बरसात के मौसम में लैंड स्लाइड जरूर होता है क्या पहाड़ों पर मिट्टी की मजबूत पकड़ नहीं होने से ही ना बारिश में लैंड स्लाइड का खतरा बढ़ता है तो इसमें गलती किसकी है काका हमारी हमारी गलती कैसे जैसे पेड़ ना लगाना और पेड़ों की कटाई गलत खेती करना लापरवाही से कूड़ा करकट फेंक देना जिससे पानी की निकासी का रुक जाना ऐसी गलतियाँ कभी नहीं करो और लैंड स्लाइड से बचो बिल्कुल आपके हित में तत्पर एनडीए ने नेशनल डिजास्टर मैनेजमेंट अथॉरिटी द्वारा जनहित में जारी ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೆ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಕೃಷಿಯಲ್ಲಿ ಬೂದಿ ಬಳಕೆಯಲ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ಗೌರಿಕೊಪ್ಪಲು ಗ್ರಾಮದ ರೈತ ಮಹಿಳೆ ಹೇಮಾ ಕೆ ಅನಂತ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬೂದಿಯ ಸದ್ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ ನಮಗೆ ಹಿಂದಿನಿಂದಲೂ ಕೂಡ ಗೊತ್ತಿದೆ ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೊಲಕ್ಕೆ ಬೂದು ಬಿಡುವಂತಹ ಒಂದು ಅಭ್ಯಾಸವನ್ನ ಇಟ್ಕೊಂಡಿದ್ರು ಅದೇ ರೀತಿ ಕಣಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವಾಗಲೂ ಕೂಡ ಬೂದಿಯನ್ನ ಬಿಡುವಂತದ್ದು ಬಹಳ ನಿಖರವಾಗಿ ಯಾವ ಉದ್ದೇಶದಿಂದ ಬೂದಿಯನ್ನ ಚೆಲ್ತಾ ಇದ್ರು ಅನ್ನುವಂಥದ್ದು ಅಷ್ಟಾಗಿ ತಿಳಿದಿಲ್ಲ ಆದರೂ ಕೂಡ ಒಂದಷ್ಟು ಕೀಟಗಳನ್ನ ಹುಳುಗಳನ್ನ ನಮ್ಮ ಹೊಲಕ್ಕೆ ಬಾರದ ಹಾಗೆ ಕಣದತ್ತ ಬಾರದ ಹಾಗೆ ತಡೆಯಲಿಕ್ಕೆ ಈ ಬೂದಿಯನ್ನ ಬಿಡ್ತಾ ಇದ್ರು ಅನ್ನುವಂತಹ ಒಂದು ವಾಡಿಕೆ ಇದೆ ಅನೇಕ ಕೃಷಿಕರು ಕೂಡ ಬೂದಿಯನ್ನ ಒಂದಷ್ಟು ಸಮರ್ಪಕವಾಗಿ ಬಳಕೆಯನ್ನ ಮಾಡ್ತಾರೆ ಇತ್ತೀಚೆಗೆ ತಿಳಿದು ಬಂದ ಪ್ರಕಾರ ಬೂದಿಯಲ್ಲಿ ಬಹಳ ಹೆಚ್ಚಳವಾಗಿ ಪೊಟ್ಯಾಶ್ ಅಂಶ ಇರುತ್ತೆ ಅದು ಗಿಡಗಳ ಬೆಳವಣಿಗೆಗೆ ಅನುಕೂಲವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು ಹಾಗೆಯೇ ಕೀಟನಾಶಕವಾಗಿಯೂ ಕೂಡ ಬೂದಿಯನ್ನ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು ಇದೆಲ್ಲದರ ಜೊತೆಗೆ ಮನೆಯಲ್ಲಿಯೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ಬೂದಿಯನ್ನ ಬಳಕೆಯನ್ನ ಮಾಡ್ತಾ ಇದ್ದದ್ದನ್ನ ನಾವು ಗಮನಿಸಿದ್ದೇವೆ ಈಗಲೂ ಕೂಡ ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಬಹಳ ಸುಲಭವಾಗಿ ಮಾಡಲಿಕ್ಕೆ ಬೂದಿಯನ್ನ ಬಳಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಹಾಸನ ತಾಲೂಕಿನ ಗೌರಿಪುರದ ರೈತ ಮಹಿಳೆಯಾಗಿರತಕ್ಕಂತಹ ಕೆ ಹೇಮಾ ಅನಂತ್ ಅವರು ಬೂದಿಯನ್ನ ಬಹಳ ಸಮರ್ಪಕವಾಗಿ ತಮ್ಮ ಜಮೀನಿನಲ್ಲಿ ಮತ್ತು ಮನೆಯಲ್ಲಿ ಬಳಕೆಯನ್ನ ಮಾಡ್ತಾ ಇದ್ದಾರೆ ಹೇಗೆಲ್ಲ ಬೂದಿಯನ್ನ ಬಳಕೆಯನ್ನ ಮಾಡ್ತಾ ಇದ್ದಾರೆ ಇದರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಅವರಿಂದಾನೆ ಇವತ್ತು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಹೇಮಾ ಅನಂತ್ ಅವರಿಗೆ ಎಷ್ಟು ಎಕರೆ ಜಮೀನಿದೆ ನಂದು 27 ಎಕರೆ ಜಮೀನು ಇಪ್ಪತ್ತೇಳು ಎಕರೆನಲ್ಲಿ ಏನೇನು ಬೆಳೆದಿದ್ದೀರಿ ತೆಂಗು ಅಡಿಕೆ ಬಾಳೆ ಕಾಫಿ ನಾನು ಒಂದು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು 15 ಎಕರೆಯಲ್ಲಿ ಈ ತೋಟಗಾರಿಕೆ ಬೆಳೆಯನ್ನ ಬೆಳ್ಕೊಂಡಿದ್ದೀನಿ ಮತ್ತೆ ಇನ್ನ ಬೇರೆ ಇರೋಂತ ಜಾಗದಲ್ಲಿ 10 ಎಕರೆಯಲ್ಲಿ ಬೇರೆ ಜೋಳ ಆ ತರದ ತರಕಾರಿಗಳು ಹೆಚ್ಚಿಗೆ ತರಕಾರಿ ಜೋಳ ಮಾಡ್ಕೊಡ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ ನಾನು 20